ಸತ್ಸಂಗತ್ವದಿ ನಿಸ್ಸಂಗತ್ವ. ಬಹಳ ಫೇಮಸ್ ಕೊಟೇಶನ್ ಇದು, ಬಹಳ ಪ್ರಸಿದ್ಧ. ಪ್ರತಿಯೊಬ್ಬ ಪ್ರವಚನಕಾರರು ಈ ಶ್ಲೋಕಾನ ಎಳದಾಡ್ತಾರೆ. ಹೇಳಿಲ್ವೇ ಶಂಕರಾಚಾರ್ಯರು, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ. ಸಂಘ ಅಂದ್ರೆ ಗುಂಪು, ಯಾವ ಗುಂಪು ಸತ್ತೋಗಿದೆಯೋ ಅದು ಸತ್ಸಂಗ. ಈ ಪರಮಾತ್ಮನ ಹೆಸರಿನಲ್ಲಿ, ಈ ಭಗವಂತನ ಹೆಸರಿನಲ್ಲಿ, ಈ ಜಾತಿಯ ಹೆಸರಿನಲ್ಲಿ, ಈ ಮಠದ ಹೆಸರಿನಲ್ಲಿ ಎಷ್ಟೆಷ್ಟು ಗುಂಪುಗಳು ಹುಟ್ಕೊಂಡವೆ, ಎಲ್ಲ ಸತ್ವದ ಗುಂಪುಗಳೇ ಅವು. ನಿಜವಾದ ಸತ್ಸಂಗ ಅಂದ್ರೆ ಏನು? ಸತ್ಸಂಗ ಅಂದ್ರೆ ಏನು? ಯಾಕೆ ಅಂತಂದ್ರೆ ಅವರವರಿಗೆ ಇಷ್ಟವಾದ ಸಂಘವು ಅವರವರಿಗೆ ಸತ್ಸಂಗ ಅನಿಸ್ತದೆ. ಇಸ್ಪೆಟ್ ಆಡೋರಿಗೆ, ಇಸ್ಪೆಟ್ ಆಟ ಆಡೋರೇ 10 ಜನ ಕೂಡಿದ್ರು ಅಂತಂದ್ರೆ ಸತ್ಸಂಗ ಸ್ಟಾರ್ಟ್ ಆಗುತ್ತೆ. ಅದು ಅವರ ಸತ್ಸಂಗ, ಅದು ಯೂನಿವರ್ಸಲ್ ಸತ್ಸಂಗ ಆಗುತ್ತೆ. ಸಿನಿಮಾ ಹೋಗೋರಿಗೆ, ಕ್ಲಬ್ಬಿಗೆ ಹೋಗೋರಿಗೆ, ವಾಕಿಂಗ್ ಹೋಗೋರಿಗೆ ಸಂಘ ಇರ್ತದೆ. ಗೊತ್ತದೆ ನಿಮಗೆ? ಗುಂಪಿಗೆ ಗುಂಪು ಹೋಗ್ತಾವೆ, ಗುಂಪಿಗೆ ಗುಂಪು ಬರ್ತಾವೆ. ದಡ ದಡ ದಡ ದಡ ಮಾತಾಡ್ಕೋತ ಹೋಗ್ತಾರೆ, ದಡ ದಡ ಮಾಡ. ಅದು ಏ ಉಪನ್ಯಾಸಕ್ಕೆ ಬರಲಿಲ್ಲ, ಏ ವಾಕಿಂಗ್ ಟೈಮ್ ರೀ, ನಾವು ಹೆಂಗೆ ಬರೋಣ ಉಪನ್ಯಾಸ. ಸತ್ಸಂಗ ಬೇಕಾದ್ರೆ ಬಿಟ್ಕೊಡ್ತಾರೆ, ಆದರೆ ವಾಕಿಂಗ್ ಬಿಟ್ಕೊಡೋಂಗಿಲ್ಲ ಅಂತಂದ್ರೆ ಅವ್ರ ವ್ಯಾಲ್ಯೂ ಎಷ್ಟಿರಬೇಕು? ಸತ್ಸಂಗ ನಶ್ಯ ಉಪಯೋಗ ಮಾಡೋರಿಗೆ, ನಶ್ಯ ಉಪಯೋಗ ಮಾಡೋದೇ ಸಂಘ ಇರ್ತದೆ. ಚಾಯ್ ಕುಡಿಯೋರಿಗೆ ಚಾಯ್ ಸತ್ಸಂಗ, ಕಾಫಿ ಕುಡಿಯೋರಿಗೆ ಕಾಫಿ ಸಂಘ ಇರ್ತದೆ. ಎಲ್ಲ ಸಂಘಗಳು ಸತ್ಸಂಗ ಅಲ್ಲ. ಇನ್ನು ಸ್ವಲ್ಪ ಪಕ್ವತೆ ಕಡೆ ಬರೋಣ, ಪ್ರಬುದ್ಧತೆ ಕಡೆ ಬರೋಣ. ಭಜನೆ ಮಾಡುವವರ ಸತ್ಸಂಗ, ಪಾರಾಯಣ ಮಾಡುವವರ ಸತ್ಸಂಗ, ಚಾಂಟಿಂಗ್ ಮಾಡೋರ ಸತ್ಸಂಗ. ನಾನು ಏನನ್ನ ತಿಳಿಸಿ ಹೇಳ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವರವರ ಇಷ್ಟವಾದ ವಿಷಯವನ್ನ ಆಧರಿಸಿಕೊಂಡು ಅವರವರ ಗುಂಪುಗಳು ತಯಾರಾಗ್ತಾ ಇರ್ತವೆ, ಅಥವಾ ಅಂಥ ಗುಂಪುಗಳಿಗೆ ಹೋಗಿ ಸೇರ್ಕೋತಾರೆ. ಅದು ಅದನ್ನು ಅವರು ಸತ್ಸಂಗ ಅಂತ ಅನ್ಕೋತಾರೆ. ಸತ್ಸಂಗ ಅನ್ನೋ ಶಬ್ದದಲ್ಲಿ ಇನ್ನೊಂದು ಶಬ್ದ ಇದೆ, ಸತ್. ಸತ್ ಶಬ್ದದ ಅರ್ಥ ಏನು? ಮೂರು ಕಾಲದಲ್ಲಿಯೂ ವಿಕಾರಕ್ಕೆ ಒಳಗಾಗದೆ, ಬದಲಾಗದೆ, ವಿಕಾರಗೊಳ್ಳದೆ ಶಾಶ್ವತವಾಗಿರುವಂತಹ ಸತ್ಯ ಯಾವುದು? ಅದು ಸತ್. ಅರ್ಥಾತ್ ತತ್ವಜ್ಞಾನ ಅನ್ನೋದೊಂದೇ ಸತ್. ಕಾರಣವೇನೆಂದರೆ, ತತ್ವಜ್ಞಾನವು ತತ್ವಜ್ಞಾನವೆಂದು ಅನಿಸಿಕೊಂಡಿದೆ, ಏಕೆಂದರೆ ಅದರಲ್ಲಿ ಬದಲಾವಣೆಗೊಳ್ಳುವುದಾಗಲಿ, ವಿಕಾರಗೊಳ್ಳುವುದಾಗಲಿ, ಇಲ್ಲವೆನ್ನುವುದಾಗಲಿ, ನಾಶವೆನ್ನುವುದಾಗಲಿ ಯಾವುದು ಅದರಲ್ಲಿ ಇಲ್ಲ. ಅದಕ್ಕೆ ಅದನ್ನು ಶಾಶ್ವತವಾದ ಸತ್ಯ ಅಂತ ತಪಸ್ವಿಗಳು, ಋಷಿಮುನಿಗಳು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಯುಕ್ತಿಯಿಂದಲೂ ಪ್ರಮಾಣಗಳಿಂದಲೂ ನಮಗೆ ಸ್ಪಷ್ಟವಾಗಿವೆ. ಇದು ಉಪನಿಷತ್ತುಗಳು ಇಂತಹ ಈ ಗಹನವಾದ ವಿಚಾರವನ್ನು ಶ್ರವಣ ಮನನ ನಿಧಿಧ್ಯಾಸನ ಸಾಧನೆಗಳು ಎಂದು ಹೇಳಿದೆ. ಸಾಧನೆಗಳಿಂದ ಕೂಡಿದ್ದು, ಒಳಗೊಂಡಿದ್ದು. ಅಂತಹ ಸಂಘದಿಕ್ಕೆ ಸಿಕ್ಕಿದ್ದಾದರೆ ಅದು ಸತ್ಸಂಗ. ಅಂತಹ ಸಂಘ ಸಿಗಬೇಕು, ಅದು ಸತ್ಸಂಗ. ನಂತರದ ಇತರ ಸತ್ಸಂಗಗಳು ಭಜನೆ, ಪಾರಾಯಣ, ಸಹಸ್ರನಾಮ ಪಾರಾಯಣ, ತುಳಸಿ ರಾಮಾಯಣ ಪಾರಾಯಣ, ರಾಮಾಯಣ ಪಾರಾಯಣ, ಇವು ಸತ್ಸಂಗ ಸಹಕಾರಿ ಸಾಧನೆಗಳಾಗ, ಅವು ಸಾಕ್ಷಾತ್ ಸಾಧನೆಗಳು. ಇನ್ನೂ ಡೈಲ್ಯೂಟ್ ಮಾಡಿ ನೋಡಿದ್ದಾದ್ರೆ ವಾಕಿಂಗ್ ಹೋಗ್ತಾನೆ, ಆದರೆ ದೇವಸ್ಥಾನಗಳನ್ನೂ ಕೂಡ, ದೇವಸ್ಥಾನಗಳ ದರ್ಶನವನ್ನೂ ಕೂಡ ಮಾಡಿಕೊಂಡು ಬರ್ತಾನೆ. ಈಗ ವಾಕಿಂಗ್ ಸತ್ಸಂಗ ಅಂತ ಕರಿಬೇಡ್ರಿ. ಅವನು ಯಾವ ಪ್ರಯಾರಿಟಿ ಕೊಡ್ತಾನೆ, ವಾಕಿಂಗ್ಗೆ ಪ್ರಯಾರಿಟಿ ಕೊಡ್ತಾನೋ ದೇವಸ್ಥಾನ ಹೋಗೋದಕ್ಕೆ ಪ್ರಯಾರಿಟಿ ಕೊಡ್ತಾನೋ? ಚಲೋ, ಟೂ ಇನ್ ಒನ್. ಇವರ ಸತ್ಸಂಗ ಹೆಂಗಿರ್ತದೆ? ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ಮಲ್ಲೇಶ್ವರಂ 9th cross, 10th cross, 9th cross, 8th cross, 9th cross, 10th cross ಸಾಲ್ಕು ಕ್ರಾಸ್ನ ದೇವಸ್ಥಾನ. 5th main ಅಂತ ಕಾಣಿಸ್ತದೆ. ಫಿಫ್ತ್ ಮೇನ್ ರಾಘವೇಂದ್ರ ಸ್ವಾಮಿ ಮಠ, ಗಣಪತಿ ಗುಡಿ, ಕೃಷ್ಣನ ದೇವಸ್ಥಾನ ಎಲ್ಲ ಉಂಟು. ಈ ಮಿತ್ರಮ್ಮ ಇದಾರಲ್ಲ, ಮಿತ್ರಮ್ಮ, ಅವ್ರ ಹಸ್ಬೆಂಡ್ ರಾಧಾಕೃಷ್ಣ. ಸೊ ಆವಾಗ ಇವಾಗ ಅವ್ರ ಕಾರಿನಲ್ಲಿ ನಾನು ಹೋಗ್ತಿದ್ದೆ. 8th crossಗೆ ಹೋಗ್ಬೇಕಾಗಿತ್ತು ಅಂತ ಹೇಳ್ಕೊಳ್ಳೆ, ಬನ್ನಿ ನಾನು ಅಲ್ಲಿ ಬಿಟ್ಬಿಟ್ಟು ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರು. 8th crossಿಗೆ ಹೋಗ್ಬೇಕಾದ್ರೆ ಸ್ಟ್ರೇಟ್ ಆಗಿ ಹೋಗಿ ಬರ್ತದೆ, ಏನೇನು ದೊಡ್ಡ ವಿಷಯ ಅಲ್ಲ. ಆದರೆ 8th crossಿಗೆ ಹೋಗ್ಲಿಕ್ಕೆ ಇವರು 10th crossಿಗೆ ಹೋಗ್ತಿದ್ರು. 10th crossಿಗೆ ಹೋಗಿ 5th main ರೈಟ್ ಟರ್ನ್ ಮಾಡ್ತಿದ್ರು. ನಾ ಮೊದಲು ತಿಳ್ಕೊಳಿಕ್ಕೆ ಹೋಗಲಿಲ್ಲ. ಓಕೆ, ನಾನು ಡ್ರಾಪ್ ಮಾಡ್ತಾರಲ್ಲ ಸಾಕು. ಕೊನೆಗೆ ಒಂದ್ಸಲ ವಿಚಾರ ಮಾಡಿದೆ, ಇವ್ರು 10th crossಿಗೆ ಯಾಕೆ ಬರ್ತಾರೆ ಅಂದರೆ ಡೈರೆಕ್ಟಾಗಿ 8th crossವರೆಗೆ ಬರ್ತದೆ, ರಿಟರ್ನ್ ಇಲ್ಲ, ಡೌನ್ ಹೋಗ್ಬೋದು. ಯಾಕೆ ಹಿಂಗೆ ಮಾಡಿದ್ರು ಇವರು? ಆಮೇಲೆ ಹೊಳಿತು ನನಗೆ, ಅವರು ಹಿಂಗೆ ಡ್ರೈವ್ ಮಾಡುವ ಒಂದು ರಾಮದೇವರಿಗೆ ನಮಸ್ಕಾರ, ಒಂದು ಗಣಪತಿಗೆ ನಮಸ್ಕಾರ, ಒಂದು ರಾಘವೇಂದ್ರ ಸ್ವಾಮಿ ನಮಸ್ಕಾರ, ಅವು ಎಲ್ಲೆಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಬರ್ತಾರೆ, ಹ್ಞೂ ಕನಿಕಾಪುರೇಶ್ವರ, ಹ್ಞೂ ನಗರೇಶ್ವರ, ಹ್ಞೂ ಒಂದು ಹಡ್ಕೋದು ಸಲೂರ್ ಹೋಗೋದು ಹೋಗ್ರು. ಓ ಓ ಆ ಇದೊಂಥರ ಭಕ್ತಿ ಅನ್ನೋದಕ್ಕಿಂತ ಪ್ರಯಾರಿಟಿಗಳೇನು? ಆದ್ರೆ ಇದನ್ನು ಮಾಡದೇ ಇದ್ದವ್ರು ಇದ್ದಾರಲ್ಲ. ಕಾರ್ನ ಹೋಗ್ತಾ ಹೋಗ್ತಾ ಇನ್ನಕ್ಕೆ ಯಾವ ಪೋಸ್ಟರ್ ಇದೆ, ಉಪ್ಪಿ ಇದ್ದಾನೋ, ಯಾರಿದ್ದಾರೆ ಇಲ್ಲಿ? ಆ ದರ್ಶನ ಮಾಡೋಕ್ಕಿಂತ ದೇವ್ರ ದರ್ಶನ ಮಾಡ್ಕೊಂಡು ಹಿಂಗೆ ಸಲ್ಯೂಟ್ ಹೊಡೆಯೋರು ಇದ್ದಾರಲ್ಲ. ನಮ್ಮಂಥವ್ರು ಅವ್ರಿಗಿಂತ ಇವರು ಉತ್ತಮ ಪಾಪ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ. ಸತ್ಸಂಗ ಅವರವರ ವಿಷಯಗಳಲ್ಲಿ ಆಸಕ್ತಿ, ಅವರವರ ಇಷ್ಟದಂತೆ ಇರುವ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದವರ ಜೊತೆ ಗ್ರೂಪನ್ನು ಮಾಡಿಕೊಂಡಾಗ ಅದು ಅವರಿಗೆ ಸತ್ಸಂಗ ಅನ್ನಿಸ್ತದೆ. ಅದು ನನಗೆ ಅನಿಸ್ಲಿಕ್ಕಿಲ್ಲ, ಅದು ನಿಮಗೆ ಅನಿಸ್ಲಿಕ್ಕಿಲ್ಲ. ಏ ಇದೇನೋ ಹುಲಸಾಟ ಅಲ್ಲಿ ಕುಂದಗೋಳದಲ್ಲಿ ಹೋಗ್ಬೇಕು ನೋಡ್ಬೇಕು. ಅಲ್ಲಿ ಸವಾಯಿ ಗಂಧರ್ವ ಪುಣ್ಯತಿಥಿ ಆಚರಿಸ್ತಾರೆ, 3 ದಿವಸ ಆಚರಣೆ ಮಾಡ್ತಾರೆ. ಆಗಿನ ಕಾಲಕ್ಕೆ ರಾಜವಾಡೆ ರಾಜ ರೀತಿಯಲ್ಲಿ ಆಚರಿಸ್ತಿದ್ರು, ಈಗೆಲ್ಲ ಸರ್ಕಾರಿ ಆಗಿರೋದ್ರಿಂದ ಕಾಟಾಚಾರಕ್ಕೆ ಆಚರಿಸ್ತಾರೆ. ಬಟ್ ಆದರೂ ಕೂಡ ಜನರ ಶ್ರದ್ಧ ತುಂಬ ಚೆನ್ನಾಗಿರ್ತದೆ. ಏನು ಸವಾಗಿ ಅಂದರೆ ಪುಣ್ಯತಿಥಿ ಅಂತಂದರೆ ಅವರ ಹೆಸರಿನಲ್ಲಿ ಮೂರು ದಿವಸ ಪ್ರಸಿದ್ಧ ಸಂಗೀತಗಾರರು ಬಂದುಬಿಟ್ಟು ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ, ಸೇವಾ ಸಲ್ಲಿಸಿ ಹೋಗ್ತಾರೆ. ಅವರಿಗೇನೋ ತಮ್ಮ ಶಕ್ತಿ ಇದ್ದಷ್ಟು ಅಲ್ಲಿ ನಾನಾ ಸಾಹೇಬ್ ನಾಡಗೀರ್ ಅಂತಿದ್ರು, ಅವ್ರು ಹೋದ್ರು ಈಗ ಕೀಲು ಅವರು, ಅದು ಅವ್ರು ಹೋದ್ಮೇಲೆ ಸರ್ಕಾರ ಪೂರ್ತಿ ತಮ್ಮ ಕೈ ತಗೊಂತು. ಅವರು ತಮ್ಮ ಶಕ್ತಿಯಾನುಸಾರ ತಮ್ಮ ಇಷ್ಟಾನುಸಾರ ಅವರಿಗೆ 100, 500, 1,000, 10,000, 5,000 ಹಿಂಗೆ ಅವರಿಗೆ ಏನು ಕೊಡ್ತಿದ್ರು, ಸಂಭಾವನೆಯನ್ನು ಕೊಡ್ತಿದ್ರು. ಸೊ ಎಷ್ಟು ಜನ ಬರೋದು, ಮತ್ತೆ 3 ಡೇಸ್ ನಾನ್ ಸ್ಟಾಪ್ ಇದೆ, 72 ಅವರ್ಸ್. ಎಲ್ಲ ಹಿಂದೂಸ್ತಾನಿ ಘರಾಣ ಸವಾಯಿ ಗಂಧರ್ವರದು, ಅವ್ರ ಘರಾಣ, ಆ ಘರಾಣದೊಳಗೆ ಕಲಿತವರೇ ಇರ್ಬೇಕೆಲ್ಲರೂ ಬರ್ತಿದ್ರು. ಎಂತೆಂತ ನಾನು ಹೋಗ್ತಿದ್ದೆ, 3 ದಿವಸನೂ ಹೋಗಿ ಭಾಗವಹಿಸ್ತಿದ್ದೆ, ರಾತ್ರಿ ಹಗಲು ಎಲ್ಲ ಭಾಗವಹಿಸ್ತಿದ್ದೆ. ಇಂತಹ ಈ ಒಂದು ಕಾರ್ಯಕ್ರಮ ಅದನ್ನು ನೀವು ಕಾಟಾಚಾರ ಅನ್ನಿ ಬರೋಂಗಿಲ್ಲ. ಈಗೇನು ಸರ್ಕಾರ ನಡೆಸ್ತದೆ ಅದು ಕಾಟಾಚಾರ, ಅವಾಗೇನು ಅವ್ರು ನಡೆಸ್ತಾ ಇದ್ರು ಅಗ್ದಿ ಸಹಜ. ಯಾರಿಗೂ ನೇಮ್ ಫೇಮ್ ಏನು ಬೇಕಾಗಿಲ್ಲ. ಜನನು ಯಾವ ಪ್ರಕಾರ ಬರೋದು, ರಾತ್ರಿ ಇಲ್ಲ ಹಗಲಿಲ್ಲ ಹಿಂಗೆ ಕೇಳ್ಕೋತ ಕೂತ್ಬಿಡೋದು. ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗೋ ಭಕ್ತರಿದ್ದಾರೆ, ಸೇವೆಯನ್ನು ಸಲ್ಲಿಸ್ತಾರೆ. ಅವರಲ್ಲಿ ತುಂಬ ಕಡಿಮೆ ಜನ ಸಹಜವಾದ ಭಕ್ತಿಯಿಂದ ಸಹಜವಾದ ಭಾವದಲ್ಲಿ ಹೋಗ್ತಾರೆ, ಸಹಜವಾಗಿಯೇ ಸೇವೆಯನ್ನು ಸಲ್ಲಿಸಿ ಬರ್ತಾರೆ. ಹೆಚ್ಚು ಮಟ್ಟದ ಜನ ಹಾಗಿಲ್ಲ. ಅಲ್ಲಿ ಆ ನಾಡಗಿರ ವಾಡಾದೊಳಗೆ, ವಾಡ ದೊಡ್ಡದು, ಅಟ್ ಎ ಟೈಮ್ 500 to 700 ಪೀಪಲ್ ಕ್ಯಾನ್ ಸಿಟ್ ಇನ್ ದಿ ಕ್ವಾಡ್ರ್ಯಾಂಗಲ್. ಫುಲ್ಲು ಕಲ್ಲು ಹಾಸಿಗೆ ಹಾಸಿದ ಕ್ವಾಡ್ರ್ಯಾಂಗಲ್. ಅಷ್ಟು ಜನಕ್ಕೆ ಊಟ, ಅಷ್ಟು ಜನಕ್ಕೆ ರಾತ್ರಿ ಊಟ, ಮಧ್ಯಾಹ್ನ ಊಟ, ಚಾಯ್ ಕಾಫಿ, ಮಧ್ಯದಲ್ಲಿ ಎಲೆ ಅಡಿಕೆ ಸರಬರಾಜು, ದೊಡ್ಡ ದೊಡ್ಡ ತಟ್ಟೆಯೊಳಗೆ ಎಲೆ ಅಡಿಕೆ. ನಾನಾ ಸಾಹೇಬ್ರು ಇದ್ದಾಗ ಹಂಗಿತ್ತದು ಭಾರಿ ಪ್ರಮಾಣದಲ್ಲಿ. ಸೊ ನಾ ಸತ್ಸಂಗ ಹೇಳ್ತಾ ಇದ್ದೇನೆ, ಅಲ್ಲಿ ಒಬ್ಬನು ಯಾವನರೇ ಆ ತಟ್ಟೆಯೊಳಗೆ ಕೈ ಹಾಕಿದ ಅಂತಂದರೆ ಅವನನ್ನು ನೋಡಿ ಇನ್ನೊಬ್ಬನು, ಇನ್ನೊಬ್ಬನ ನೋಡಿ ಮತ್ತೊಬ್ಬನು, ಮತ್ತೊಬ್ಬನು ನೋಡಿ ಮತ್ತೊಬ್ಬನು. ಎಲೆ ಅಡಿಗೆ ಹಾಕದೇ ಇದ್ದಂತಹ ನಾನು ಕೂಡ ಆವಾಗ ಇವಾಗ ಕೈ ಹಾಕಿ ಎಲೆ ಅಡಿಕೆ ಹಾಕಿ ತಿಂದಿದ್ದೀನಿ. ಅದು ಗುಂಪು ಕೂಡ್ಬಿಡ್ತು. ಇದಕ್ಕೇನಾದ್ರ ಸಂಗೀತ ಸತ್ಸಂಗ ಅಂತೀರೋ, ಏನು ಎಲೆ ಅಡಿಕೆ ಸತ್ಸಂಗ ಅಂತೀರೋ? ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದ್ರೆ, ಅವರವರ ಇಷ್ಟವಾದ ವಿಷಯಗಳಿಗೆ ತಕ್ಕಂತೆ ಅವರವರು ಅವರವರ ಗುಂಪುಗಳನ್ನು ತಯಾರು ಮಾಡ್ಕೋತಾರೆ. ಇಲ್ಲಿ ಅಷ್ಟಕ್ಕೆ ಮಾತ್ರ ಸತ್ಸಂಗ ಅಂತ ಮೀಸಲಲ್ಲ. ತೂಕ ತೂಕ ಮುಂದೆ ಹೋಗ್ಬೇಕು. ಸದ್ವಿಚಾರವನ್ನು ವಿವರಿಸುವಂತಹ ಶ್ರವಣ, ಸದ್ವಿಚಾರವನ್ನು ವಿವರಿಸುವಂತಹ ವಾಕ್ಯಗಳ ಮನನ, ಈ ಶ್ರವಣ ಮನನ ನಿಧಿಧ್ಯಾಸನಗಳ ಮಾರ್ಗದರ್ಶನವು ನನಗೆ ಎಲ್ಲಿ ಸಿಗುತ್ತದೆ? ಇವನ 3 ಭಾಗವಾಗಿ ವಿಂಗಡಿಸಬಹುದು. ಪ್ರತ್ಯಕ್ಷವಾಗಿ ಸಂಪ್ರದಾಯಸ್ಥ ಗುರುವಿನಿಂದ ಇದು ಪ್ರಾಪ್ತವಾಗ್ತದೆ. ಹಾಗಿದ್ರೆ ಪ್ರಥಮ ಸತ್ಸಂಗ ಯಾವುದು? ಸಂಪ್ರದಾಯಸ್ಥ ಗುರುವಿನ ಸಾನ್ನಿಧ್ಯ. ಹೌದಾ? ಎರಡನೇ ಕ್ಯಾಟಗರಿ ಏನು ಸರ್, ಎಲ್ಲಿಂದ ತರೋಣ ನಾವು? ನಾವು ಇರೋದೊಂದು ಸಾಮಾನ್ಯ ಊರೊಳಗೆ, ಅಲ್ಲಿ ಯಾರು ಬರೋದಿಲ್ಲ, ಯಾವ ಗುರುಗಳಿಗೆ ನೋಡೋದಿಲ್ಲ, ನಮ್ಗೆ ಯಾರು ಹೇಳ್ಕೊಡೋದಿಲ್ಲ, ಏನು ತೊಂದರೆ ಇಲ್ಲ. ಇನ್ನೊಂದು ಕೆಲಸ ಮಾಡು, ಆ ವಿಚಾರಗಳನ್ನು ತಿಳಿಸಿ ಹೇಳುವಂತಹ ಗ್ರಂಥಗಳಿವೆ, ಆ ಗ್ರಂಥಗಳ ಸಂಘ ಮಾಡು. ಎರಡನೇ ಕ್ಯಾಟಗರಿ ಸತ್ಸಂಗ. ಅಯ್ಯೋ ಎಲ್ಲಿ ಗ್ರಂಥ ರೀ, ನಾವು ಇರೋದೇ ಒಂದು ಕಗ್ಗ ಊರು, ಯಾವ ಗ್ರಂಥ ತಡೀಗ ನಾವೆಲ್ಲಿ ಹೋಗ್ತೀವಿ? ವರ್ಷಕ್ಕೆ ಒಂದು ಸಲ ಏನೋ ಹುಬ್ಬಳ್ಳಿಗೆ ಹೋದ್ರೆ ಹೋಗ್ತೀವಿ, ಇಲ್ಲದ್ರೆ ನಾವು ಹುಬ್ಬಳ್ಳಿಗೂ ಹೋಗೋದಿಲ್ಲ. ಯಾವ ಬುಕ್ ಮಾತಾಡ್ತೀರಿ, ಯಾವ ಲೈಬ್ರರಿ ಮಾತಾಡ್ತೀರಿ, ಆಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ, ಚಿಂತೆ ಇಲ್ಲ. ಅಂತ ಗುರುಗಳ ಸಾಮೀಪ್ಯವನ್ನ ಸವಿದು ಬಂದಂತಹ ಏನು ನಿಮ್ಮ ಊರಿನೊಳಗೆ ಜನ ಇರ್ತಾರೆ ಅವರು ಸಂಘ ಮಾಡು. ಅಂಥವರ ಸಾಮೀಪ್ಯವನ್ನು ಹೊಂದಿ ಆ ಸತ್ಸಂಗದ ಸವಿಯನ್ನು ಉಂಡು ಬಂದಿರ್ತಾರಲ್ವೋ ಅವರ ಜೊತೆ ನೀನು ಸಂಘವನ್ನು ಹೊಂದಿದ್ದಾದರೆ ಅದು ಕೂಡ ಸತ್ಸಂಗ ಅನಿಸ್ತು. ಇದು ಬಿಟ್ಟರೆ ನಾಲ್ಕನೇದ್ದು ಹೋಗಿ ಬಾವಿಯಾಗಿ ಬೀಳ, ಬಾವಿ ಸಂಘ ನೀರಿಲ್ಲದ ಬಾವಿ. ಕಾರಣ ಏನು ಅಂದ್ರೆ ರುಚಿ ಇದ್ದವರು ಯಾವ ನೆಪಗಳನ್ನು ಹಾಕೋದಿಲ್ಲ. ದೂರ ಆಗ್ತದ್ರಿ, ನಮ್ ಕಡೆದ ಆಗುದಿಲ್ರಿ, ಮನ್ಯಾಗ ಬಾ ಕೆಲ್ಸವ್ರಿ ಅಂತ ಏನ್ ಹೇಳ್ಕೋತಾರ ಇವರೆಲ್ಲ. ಯಾರು ಇವರು? ಕೈಲಾಗದೆ ಇದ್ದವರು. ಇವರು ಧೀರಾಹ ಅಲ್ಲ, ಇವರು ಅನಧಿಕಾರಿಗಳು. ಧೀರಾಹ ಅಲ್ಲ, ಧೀರಾಹ ಅಲ್ಲ ಇವರು. ಹೇಳಿಗಳ ನನಗಂತೂ ಯಾರ್ಯಾರು ಹಿಂಗೆ ನೆಪ ಹಾಕ್ತಾರಲ್ಲ ಇಷ್ಟು ಬೇಜಾರಾಗ್ತದೆ. ನನಗೆ ಸಂಖ್ಯಾ ಬರಲಿಲ್ಲ ಅಂತ ಅನಿಸೋದಿಲ್ಲ, ಅದಕ್ಕಾಗಿ ಬೇಜಾರಾಗೋದಿಲ್ಲ. ನನಗೆ ಇಲ್ಲೇ ಇಲ್ಲ, ಸ್ಟ್ಯಾಮಿನಾನೇ ಇಲ್ಲ ಯಾರ ಹತ್ರ. ಈ ಸಂಜೆ ಕ್ಲಾಸಿಗೆ ನೀವು ಬಂದಿರ್ತಾರಲ್ಲ, ಒಬ್ಬರ ಹತ್ರ ಸ್ಟೆಮಿನ ಇಲ್ಲ ಗೊತ್ತ? ಹೆಂಗೆ ಕೂತಿರ್ತಾರೆ, ಸತ್ಯ ಹೆಣ ಕುಂತ ಕೂತಿರ್ತಾರೆ. ಚೈತನ್ಯನೇ ಇರೋದಿಲ್ಲ. ಎಷ್ಟು ಜೋಕ್ ಹೇಳ್ತೀನಿ, ಎಷ್ಟು ನಗಸೊಬ್ರಿ. ಮೊದಲು ಅದು ಸಾದಾ ಸೀದಾ ಸಿಂಪಲ್ ಭಜಗೋವಿಂದ ಮೊದಲು ಅದು. ನಾ ಇದ್ರೊಳಗೆ ಏನು ಇಂಪ್ಲಿಮೆಂಟ್ ಮಾಡಲಿ, ಏನು ಮಾಡಲಿ, ತರ್ಕ ಏನು ಹಾಕಲಿ, ಏನು ತರ್ಕ ಹಾಕಲಿ ಹೇಳಿ ನೋಡೋಣ. ಯಾವತ್ ಜೀವೇ ಸುಖಂ ಜೀವಿ, ಇರು ತನಕ ಸುಖವಾಗಿರ್ತಾನಪ್ಪ. ಈಗ ಇದಕ್ಕೆ ಇನ್ನೇನು ನಾನು ಎಂಟು ಬಿಡ. ಆದರೂ ಕೂಡ ಸಿಂಪಲ್ ಆಗಿದ್ರು ಕೂಡ ಯಾವತ್ತವನೋ ನಿವಸತಿ ದೇಹ, ಎಲ್ಲಿವರೆಗೂ ಈ ದೇಹದೊಳಗೆ ಉಸಿರಿರ್ತದೋ ಅಲ್ಲಿವರೆಗೂ ಜನ ಎಲ್ಲ ನೀನು ಬಂದು ವಾರ್ತೆಯನ್ನು ಕೇಳ್ತಾರೆ. ನಿನ್ನ ಉಸಿರೆಡೆಗೆ ಶವವಾದೊಂದು ಮಡದಿಗೂ ಬಲ್ಲು ಭಯ ಬಳಿ ಬರಲು. ಇದು ಇದು ಇದು ಏನಂತ ವಿವರಣೆ ಕೊಡಲಿದ್ದಕ್ಕೆ ಆದರೂ ಕೊಡ್ತೀನಿ ನೀವು ಆದರೂ ಹೆಂಗೆ ಕೂತಿರ್ತೀರಿ ಅಂತಂದ್ರೆ ಸಾರಿ ಹೋಗ್ಲಿ. ಫೋಟೋ ಮಾತ್ರ ತೆಗಿಬಾರ್ದು ಸತ್ಯ. ಯಾವ ಕ್ಲಾಸಿನ ಫೋಟೋ ಆದ್ರೂ ಹೊಡ್ಕೊಳ್ಳಿ, ಕೊನೆ ಕ್ಲಾಸಿನ ಫೋಟೋ ಮಾತ್ರ ಹೊಡ್ಕೋಬಾರ್ದು. ಅಬ್ಬಜನ ಹೇಳುವಾಗ ಹಂಗ ಏನು ಚೇತನನ ಇಲ್ಲ. ಏ ಕುಂದಿರ್ಲೆ ಮಗನ, ನೀ ಹಂಗ ಎಲ್ಲ ಬೈಟಕ್ ನಾ ದುಂಡು ಸುತ್ತೋದು, ಇಲ್ಲೂ ದುಂಡು ಸುತ್ತೇನ. ಸೊ ಅದು ಸತ್ಸಂಗ. ಅದು ಏನಾದರೂ ನನಗೆ ಸಿಕ್ಕಿದ್ದಾದರೆ ನಿಸ್ಸಂಗ. ಯಾವ ಸಂಘವು ನನಗೆ ಸರಿಯಾದದ್ದಲ್ಲವೋ ಅದರೊಳಗೆ ನಿಸ್ಸಂಗ ಆಗ್ತದೆ. ಯಾಕೆ? ಸತ್ಸಂಗದ ರುಚಿ, ಸತ್ಸಂಗದ ರುಚಿ ನಿಸ್ಸ ರುಚಿ ಆದಂತಹ ಸಂಘವನ್ನು ಮರೆಸ್ತು. ಸತ್ಸಂಗದ ರುಚಿ ರುಚಿಹೀನವಾದಂತಹ ಸಂಘವನ್ನು ಮರೆಸ್ತು. ಹೀಗಾಗಿ ಸತ್ಸಂಗ ಇಸ್ ವೆರಿ ಇಂಪಾರ್ಟೆಂಟ್. ಸತ್ಸಂಗತ್ವೇ ನಿಸ್ಸಂಗತ್ವ. ಹೇಗೇಗೆ ನಿನಗೆ ಆ ಇಸ್ಬಿಟ್ ಆಟದಲ್ಲಿಯೋ, ಆ ಟಿ ವಿಯಲ್ಲಿಯೋ, ಆ ಮೊಬೈಲ್ನಲ್ಲಿಯೋ, ಆ ಫ್ರೆಂಡ್ಸ್ನಲ್ಲಿಯೋ, ಯಾವ ಊಟ ತಿಂಡಿಗಳಲ್ಲಿಯೋ, ಆ ಹೋಟೆಲ್ಗಳಲ್ಲಿಯೋ, ಆ ರುಚಿ ಪದಾರ್ಥಗಳಲ್ಲಿಯೋ ಏನೇನೋ ಚಟಗಳು ಕುರು ಕುರು ಕುರು ಕುರು ಕುರು, ಅದೊಂದೇನೋ ತಿಂಡಿ ಇದೆ ಕುರುಕುರುನೇ ಅದ್ರ ಹೆಸರು. ಪ್ಲಾಸ್ಟಿಕ್ ಅಂತೂ ಮರ ಅದು. ಅಯ್ಯಪ್ಪ, ಆದ್ರೂ ಜನ ತಿಂತಾರ ನೋಡ್ರಿ, ಇವು ಇವ್ರು ಟನ್ಸ್ ಗಟ್ಲು ತಿಂತಾರ. ಅದು ಏನಂತಾರ ಅದಕ್ಕೆ, ಅಲ್ಲ ಚಿಪ್ಸ್, ಆಲೂಗಡ್ಡೆ ಚಿಪ್ಸ್, ಲೇಸ್. ಅವಾಗ ನಾ ಏನು ಬೇಜಾರು ಮಾಡ್ಕೊತಿದ್ದಿಲ್ಲ. ಅದು ಈ ಕುರುಕುರೆ ಇದ್ರ ಅಪಾಯ ಹೊಟ್ಟೆಳಗೆ ಏನದ, ಅದೇ ಅದೇ ಡೈಜೆಸ್ಟ್ ಆಗೋದಿಲ್ಲ, ಏನಿಲ್ಲ, ಯಾವುದೊಂದು ಕ್ಯಾನ್ಸರ್ ಗಂಟೆ ಹಾಕೊಳಕು ನೋಡ್ದು ಹೊಟ್ಟೆ. ಅಯ್ಯೋ ಹೌದು ಮಾರ, ಹೌದು ಸುಟ್ರ ಪ್ಲಾಸ್ಟಿಕ್ ಸುಡ್ತದ ನೋಡ್ರಿ, ಅದು ಪ್ಲಾಸ್ಟಿಕ್ ಅನ್ನೋದು ಸುಟ್ಟ ಸುಡ್ತದ. ಒಂದು ಸಲ ಸತ್ಸಂಗದ ರುಚಿ, ಸತ್ಸಂಗದ ರುಚಿ. ಹಾ, ಯಾಕೆ ಕೊನೆಯ ಕ್ಲಾಸ್ ನಾವು ಸಪ್ಪೆ ಹಾಕಿ ಕೂತ್ಕೊಂಡಿರ್ತೀವಿ ಅಂದ್ರೆ ಇನ್ನೂ ನಮಗೆ ಸತ್ಸಂಗದ ರುಚಿ ಹತ್ತಿಲ್ಲ. ಇನ್ನೇನು ಅರ್ಥ ಹೊಂಟದ ಲಾಜಿಕಲಿ ಹೇಳಿ ನೋಡ್ರಿ. ನಾವು ನಾನು ಒಂದು 5 ನಿಮಿಷ ನಾನು ಧ್ಯಾನ ಕೂತ್ಕೊಂಡ್ಬಿಟ್ಟೆ ಅಂದ್ರೆ ಐ ಕ್ಯಾನ್ ರೀಬಿಲ್ಡ್ ಮೈ ಹೋಲ್ ಎನರ್ಜಿ ಗೋಸ್ ಆನ್ ಅಗೇನ್ ಅಂಡ್ ಅಗೇನ್, ಆನ್ ಅಂಡ್ ಆನ್. ಮತ್ತೆ ಉಪನ್ಯಾಸ ಇಲ್ಲೇ ಮುಗಿಸ್ತು, ಮತ್ತೆ ಋಷಿಕೇಶ್ಗೆ ಹೋಗ್ಬೇಕು, ಮತ್ತೆ ಅಲ್ಲಿ ಉಪನ್ಯಾಸ, ಮತ್ತೆ ಹಿಂಗೆ ಬೆಳಗಿನ ಸಂತಕ ಏನು ಅನಿಸೋದಿಲ್ಲ, ಏನೇನು ಅನಿಸೋದಿಲ್ಲ. ಮತ್ತು ಮೆಕ್ಯಾನಿಕಲ್ಲಿ ಮಾಡುವಂಥದ್ದು ಅಲ್ಲ ಇದು. ನಿನ್ನ ಮನಸ್ಸು ನೋಡ್ಬೇಕು, ಇವ್ರ ಮನಸ್ಸು ನೋಡ್ಬೇಕು, ಅವ್ರ ಬುದ್ಧಿ ತಿಳ್ಕೊಬೇಕು, ಇವ್ರ ತಿಳುವಳಿಕೆ ತಿಳ್ಕೊಬೇಕು, ಇವ್ರ ಭಾವನೆ ತಿಳ್ಕೊಬೇಕು, ಶಾಸ್ತ್ರ ಅರ್ಥ ಮಾಡ್ಕೋಬೇಕು, ಅಲ್ಲಿರೋ ಲಾಜಿಕ್ಕು, ಅಲ್ಲಿರೋ ಅರ್ಥ, ಅಲ್ಲಿರೋ ತರ್ಕ, ಅಲ್ಲಿರೋ ನ್ಯಾಯ, ಅದಕ್ಕೆ ಎಕ್ಸಾಂಪಲ್ ಹುಡುಕ್ಬೇಕು, ಎಲ್ಲ ಸರ್ಕಸ್ ಮಾಡಿ ನಿಮ್ಮ ಎದುರಿಗೆ ಇಡ್ಬೇಕು ನಾನು. ಆದ್ರೆ ನಮಗೇನು ಏನು ಅನಿಸೋದಿಲ್ಲ, ಇಟ್ಸ್ ಓಕೆ, ನೈಸ್, ಎಂಜಾಯ್. ಹಂಗೆ ನೀವು ಯಾಕೆ ಎಂಜಾಯ್ ಮಾಡಬಾರ್ದು? ಹ್ಞೂ, ಏನು ಒಂಥರ ಗಡಿಗೆ ಮುಖ ಮಾಡ್ಕೊಂಡು ಕೂತ್ಬಿಡು. ಇನ್ನೊಂದ್ಸಲ ಕೂತ್ಕೊಂಡ್ರೆ ನಾ ಈಗ ನೋಡ್ಕೊಂಡು ಕೂತ್ಬಿಡ್ತೇನೆ. ನಿಸ್ಸಂಗತ್ವೇ ನಿರ್ಮೋಹತ್ವ. ಯಾವುದರಲ್ಲಿ ನಮಗೆ ಸಂಘ ಇದೆಯೋ ಅದರಲ್ಲಿಯೇ ನಮಗೆ ಮೋಹ. ಯಾಕೆ? ನನ್ನದು ಎನ್ನುವ ಅಭಿಮಾನ. ನನ್ನ ಫ್ರೆಂಡು, ನಮ್ಮ ಗುಂಪು, ನಮ್ಮ ಮಿಷನ್ನು, ನಮ್ಮ ಸಂಸ್ಥ, ನಮ್ಮ ಮಠ, ನಮ್ಮ ಜಾತಿ, ಅಬ್ಬಬ್ಬಬ್ಬಬ್ಬಬ್ಬ ಎಲ್ಲ ಏನಿದೆ, ಮೋಹದ ವಿಷಯಗಳು. ಎಲ್ಲಿ ನಂದು ನಂದು ನಂದು ನಂದು ಅಂತ ಬರ್ತದೆ ಅದನ್ನು ರೀಪ್ಲೇಸ್ ಮಾಡ್ಕೋಬೇಕು. ನಂದು ಹೋಗಿ ನಮ್ಮದು ಆಗಬೇಕು, ಅದು ನಮ್ಮದು ಹೋಗಿ ಅದು ದೇಶದ್ದು ಅಂತ ಆಗಬೇಕು. ನಮ್ಮದು ಅಂತಂದರೆ ಸಮಾಜದ್ದು, ಅದು ನಮ್ಮದು ಹೋಗಿ ಅದು ದೇಶದ್ದು ಅಂತ ಆಗಬೇಕು. ಆವಾಗ ಸಮಾಜದ ಯಾವ ಭೇದಗಳು ಆ ದೇಶದಲ್ಲಿ ಇರೋದಿಲ್ಲ. ಇದು ನಿಸ್ಸಂಗದ ಮುಂದುವರೆದ ಹೆಜ್ಜೆಗಳು. ಆ ನಿಸ್ಸಂಗ ಅವುಗಳಲ್ಲಿಯೇ ನಮ್ಮ ಮೋಹವನ್ನು ತಪ್ಪಿಸಿಬಿಡ್ತದೆ. ಯಾಕ್ರಿ ನಾವು ಮೋಹ ಕಳ್ಕೋಬೇಕು? ನಾನು ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅಯ್ಯೋ ಏನು ಯಾಕೆ ಇವನ್ನೆಲ್ಲ ಬಿಟ್ಕೊಟ್ರೆ ನಾವು ಜೀವಂತ ಹಾಕಿರ್ಬೇಕು? ನಾನಾರು ಎಲ್ಲ ಜೀವಂತ ಇರೋಂತ ಹೇಳ್ತೀನೋ ಮಾರಾಯ, ಸತ್ತೋಗ ಕಡೆ ಇದೇನು ಮಾಡೋದು ಸರ್? ಇಷ್ಟು ಜನ ಇದ್ದೇನು ಸಾಧಿಸ್ಯಾರ ಹೇಳ್ರಿ ನೋಡು. ಭಾರತ ದೇಶದ 125 ಕೋಟಿ ಜನಸಂಖ್ಯೆ ಆಗಲಿಕ್ಕೆ ಕಾರಣೀಭೂತರಾಗ್ಯಾರ ಅಷ್ಟೇ ವಿನಾ ಇವ್ರ ಕಾಂಟ್ರಿಬ್ಯೂಷನ್ನು. ಇನ್ನೊಂದು ಏನು ಕಾಂಟ್ರಿಬ್ಯೂಷನ್ ಇವ್ರದ್ದು? ಅವನೇನೋ ಒಬ್ಬ ಪಾಪ ಬಂದವ, ಏನೋ ಒಂದು ಸ್ವಲ್ಪ ಮಾಡ್ದ. ಈಗ ಇಲ್ದವ್ರಿ ಬಾಕಿಯವ್ರದ್ದೆಲ್ಲ ಏನು ಕಾಂಟ್ರಿಬ್ಯೂಷನ್ ಅದು ತೋರಿಸ್ರಿ ನೋಡೋಣ. ಹಾಂ, ನಾನು ಚಾಲೆಂಜ್ ತೊಗೊಂಬುದಿಲ್ಲ, ಆದ್ರೆ ನಮ್ಮ ಕಣ್ಣೆದುರಿಗೆ ಇಷ್ಟು ಹಿಂಸೆ ಆಗ್ತದೆ. ಇಂಥ ಮೂರ್ಖರನ್ನು ನಾವು ಫಾಲೋ ಮಾಡಿದೀವಲ್ಲ 70 ವರ್ಷ. ಇವರೆಲ್ಲ ಕಥೆಗಳೀಗ ಯಾವಾಗ ಈ ಮಂಜುನಾಥ್ ಅಂತವರು ಇವರು ಹೊರಗೆ ತರಲಿಕ್ಕೆ ಶುರು ಮಾಡಿದ್ರು ಅದನ್ನು, ಅವಾಗ ಓ ಮೈ ಗಾಡ್, ಇವನು ಯಾವನು, ಇವನು ಇವನು ಹಿಂದೂ ಅಲ್ಲ ಅಲ್ಲ ಇವ. ಯಾವುದು ಖನ್ನಾ? ಖನ್ನಾ ಖಾನ್, ಖನ್ನಾ ಅಲ್ಲ ಖಾನ್, ಖನ್ನಾ ಇಸ್ ಅ ಪಂಜಾಬಿ. ಖಾನ್ ಎಂತ ಚಕ್ರವ್ಯೂಹರಿ ನಮ್ಮನ್ನು ಸಿಗಿಸ್ಬಿಟ್ಟಾರೆ. ನಮ್ದ ಹಲ್ಲು, ನಮ್ದ ನಾಲ್ಗೆ, ನಾವು ಮಾತಾಡ್ಲಿಕ್ಕೂ ಸಹಿತ ಕಠಿಣ ಆಗ್ಬಿಟ್ಟದ. ಈಗ ಪ್ರಶ್ನೆ ಬರ್ತದ, ನಾವು ಮೋಹ ಯಾಕೆ ಕಳ್ಕೋಬೇಕು? ನಿರ್ಮೋಹ ಮೋಹ ಯಾಕೆ ಕಳ್ಕೋಬೇಕು? ನಾ ಹೇಳ್ತೇನೆ, ಮೋಹ ಕಳ್ಕೊಳಿಕ್ಕೆ ದಾರಿಗಳವ. ಆದ್ರೆ ಅವನ ಪ್ರಶ್ನೆ ಏನಿದಂತಾರೆ, ಮೋಹ ಯಾಕೆ ಕಳ್ಕೋಬೇಕು? ಇರ್ಲಿ ಬಿಡ್ರಿ, ಮೋಹದಿಂದ ನೀನು ಈ ಭೂಮಿಗೆ ಭಾರ, ಮೋಹದಿಂದ ನೀನು ಕುಟುಂಬಕ್ಕೆ ಭಾರ, ಮೋಹದಿಂದಾಗಿ ನೀನು ಸಮಾಜಕ್ಕೆ ಭಾರ. ತ್ಯಾಗದಲ್ಲಿ ನಿನ್ನ ಭಾರವನ್ನು ಇಳಿಸ್ಕೊಳ್ಳಿಕ್ ಸಾಧ್ಯವೇನೋ, ಆ ಭೋಗದಲ್ಲಿ ಇಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ತ್ಯಾಗದಲ್ಲಿ ಆನಂದ ಇದೆ. ಹೇಗೆ ತ್ಯಾಗ? ನಾನು ನನ್ನದು, ನಾನು ಹೋಗಿ ನಾವು ಆಗಬೇಕು, ನನ್ನದು ಹೋಗಿ ನಮ್ಮದು ಆಗಬೇಕು, ನಮ್ಮದು ಹೋಗಿ ಅದು ರಾಷ್ಟ್ರದ್ದು ಅಂತ ಆಗಬೇಕು. ರಾಷ್ಟ್ರೀಯತೆ ಮೊಳಕೆ ಹೊಡಿಬೇಕು. ಇದೇ ಮಲಗುಂದಾಗ ಒಂದ್ಸಲ ಹೇಳಿದ್ದೆ ನಿಮಗೆ, ಒಂದು ಮಗು ಕೇಳಿದೆ, ನಮ್ಮ ರಾಷ್ಟ್ರದ ಹೆಸರು ಏನು? ನಮ್ಮ ಮಾಸ್ತರಿಗೆ ಗೊತ್ತದ್ರಿ, ಇದೇ ಮಲಗುಂದಾಗ ನಮ್ಮ ಮಾಸ್ತರಿಗೆ ಗೊತ್ತದ. ಹೋಗ್ಲಿ ಬಿಡು, ನಿಮ್ಮ ರಾಜ್ಯದ ಹೆಸರು ಏನು? ಅದು ನಮ್ಮ ಮಾಸ್ತರಿಗೆ ಗೊತ್ತು. ನಾವು ಎಷ್ಟೊಂದು ಸಣ್ಣವ್ರಿ, ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಹೋಗ್ಲಿ ಬಿಡು, ನೀನು ಯಾವ ಜಿಲ್ಲೆಗೆ ಸೇರಿದೀಯ? ನೀವು ಯಾವ ಬೇಕಾದ್ರೆ ಪರೀಕ್ಷೆ ಮಾಡೋದು. ಒಂದು ಮಗುನ ಕರೆದು, ಅಮಾಯಕ ಮಗು, ಯಾವ ಜಿಲ್ಲೆಗೆ ಸೇರಿದೀಯಪ್ಪ? ಬಂಕಾಪುರ ಜಿಲ್ಲೆ. ಏನೋ ಒಂದು ಬಾಯಿ ಬಂದ ಹೇಳ್ಬಿಡ್ದು. ನಿಮ್ಮ ತಾಲೂಕು ಯಾವುದಪ್ಪ? ಕಲ್ಲಾಪುರ ರೀ. ರಿಯಲಿ? ನಿಮ್ಮ ಮಲಗೊಂದು ಊರಾಗ ಎಷ್ಟು ಜನ ಇದ್ದಾರಪ್ಪ? ಏ ಅದು ಪಂಚಾಯತಿಯವ್ರಿಗೆ ಗೊತ್ತಿರಿ, ನಮ್ಗೆ ಹೆಂಗೆ ಗೊತ್ತಿರಿ? ಆ ಮಗುಗೆ ಅವ್ರ ಮನೆಯಾಗ ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗ ಇಬ್ರು ಗಾಯವಾಗಿರ್ತಾರೆ, ಮರುಗದ ಮುಂಚೆ ನಾಲ್ಕು ಮಂದಿ ಇರೋಂಗಿಲ್ಲ. ಎಷ್ಟು ನಮಗೆ ರಾಷ್ಟ್ರ ಅಭಿಮಾನದ ಅಂತ ತಿಳ್ಕೊಳ್ರಿ. ಅವರು ಹಗಲು ರಾತ್ರಿ ರಾಷ್ಟ್ರಕ್ಕಾಗಿ, ರಾಷ್ಟ್ರ ರಕ್ಷಣೆಗಾಗಿ ಏನೋ ಒಂದು ಹಿಂದೂವನ್ನು ಹೆಸರು ತಗೋತಾರೆ. ಅವರವ್ರ ಧರ್ಮದ ಹೆಸರು ಅವ್ರು ತಗೊಳ್ಳಿಲ್ಲ ಅಂದ್ರೆ ಇನ್ನು ಯಾರು ತಗೋತಾರೆ? ಆದರೆ ಅದ್ರ ಹಿಂದೆ ತ್ಯಾಗ ಎಷ್ಟಿದೆ, ಸಂಘಟನೆ ಎಷ್ಟಿದೆ, ಅಮೋಘವಾದ ಕಾರ್ಯ ಎಷ್ಟಿದೆ, ಎಷ್ಟೊಂದು ರೀತಿಯಾದಂಥ ಕಾರ್ಯಕರ್ತರಿದ್ದಾರೆ, ಮತ್ತು ಎಷ್ಟು ಕ್ವಾಲಿಫೈಡ್ ಇದ್ದಾರೆ. ಸಂಘದ ಎಲ್ಲ ಹಿರಿಯರು ಎಷ್ಟೊಂದು ಕ್ವಾಲಿಫೈಡ್ ಇದ್ದಾರೆ. ಎಲ್ಲ ಇಂಜಿನಿಯರ್ಸು, ಬಯೋಟೆಕ್ಸು, ಮೆಡಿಕಲ್ಲು, ಹೈಲಿ ಅಗ್ರಿಕಲ್ಚರಿಸ್ಟು, ಎಲ್ಲ ಹೈಲಿ ಕ್ವಾಲಿಫೈಡ್. ಅಂಥ ಸಂತ ಸಾಮಾನ್ಯ ಯಾರೂ ಇಲ್ಲ. ಅದರೊಳಗೇನಾದ್ರೂ ಒಬ್ಬರು ಪ್ರಧಾನಮಂತ್ರಿ ಆಗಿ ಬಂದವರು. ರಾಷ್ಟ್ರೀಯತೆಯ ರಾಷ್ಟ್ರೀಯ ಭಾವ ಅದನ್ನು ಉತ್ಪತ್ತಿ ಮಾಡಿ ಆ ಅತ್ಯಂತ ಕ್ಷುದ್ರವಾದ ವಿಷಯ ವಸ್ತುಗಳು, ಪದಾರ್ಥಗಳು, ಘಟನೆಗಳಲ್ಲಿಯ ಮೋಹವನ್ನು ಕಳ್ಕೊಂಡು ರಾಷ್ಟ್ರದಲ್ಲಿ ಭಾವೈಕ್ಯದಿಂದ ನಾವು ಮೆರಿಬೇಕು ಅನ್ನುವಂಥ ಉತ್ಸಾಹ ಯಾವ ಪಾರ್ಟಿಯವ್ರಿಗೂ ಇಲ್ಲ. ಅದರೊಳಗೆ ಇಂಥ ವರ್ಸ್ಟ್ ಚೀಫ್ ಮಿನಿಸ್ಟರ್ ಅಂತ ನಾವು ನಮ್ಮ ಲೈಫ್ನಲ್ಲೇ ನೋಡಿ. ಸೊ ಅದು ನಾನು ಹೋಗಬೇಕು, ನಾವು ಆಗಬೇಕು, ನನ್ನದು ಹೋಗಬೇಕು, ನಮ್ಮದು ಆಗಬೇಕು. ನಾವೆಲ್ಲ ನಾನು, ನಾವೆಲ್ಲ ನನ್ನದು, ನಮ್ಮದು. ಆಮೇಲೆ ಇದು ರಾಷ್ಟ್ರ, ನಮ್ಮ ರಾಷ್ಟ್ರ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ. ಮೋಹ ಇರಲಿ ಬಿಡಿ ಅನ್ಬೇಡ ನೀನು. ಏಕೆ ನಮ್ಮ ಮಾನಸಿಕ ಎಲ್ಲ ಗೊಂದಲಗೂ ಕಾರಣ, ನಮ್ಮ ಹೃದಯದ ಎಲ್ಲ ಗೊಂದಲಕ್ಕೂ ಕಾರಣ, ನಮ್ಮ ಒಳಗೆ ನಡೆದಿರುವಂತಹ ಏನು ದ್ವಂದ್ವ ಯುದ್ಧ ನಡೆದದ, ಇದಕ್ಕೆ ಕಾರಣ ಮೋಹವೇ. ಆ ಮೋಹ ಒಂದರೊಳಗೆ ಇಲ್ಲವೇ ಆಗಿದ್ದೆ ಆದರೆ ನಿರ್ಮೋಹತ್ವೇ ಗೊಂದಲ ಇಲ್ಲ, ಶಾಂತ ನಿಶ್ಚಲ ತತ್ವಂ, ನಿನ್ನ ಹೃದಯದ ಶಾಂತತೆ. ಕೂತ್ಕೋ ಬೆಳಿಗ್ಗೆ ಧ್ಯಾನಕ್ಕೆ, ಕೂತ್ಕೋ ರಾತ್ರಿ ಧ್ಯಾನಕ್ಕೆ, ಕೂತ್ಕೋ ಎಲ್ಲವನ್ನು ಗಂಟು ಕಟ್ಟಿ ಈಶ್ವರನ ಪಾದಕ್ಕಿಟ್ಟುಬಿಡು. ಕರಚರಣ ಕೃತಂಬ ಕಾಯಜಂ ಕರ್ಮಜಂಬ, ಶ್ರವಣ ನಯನ ಜಂಬ ಮಾನಸಂ ವಾಪರಾಧಂ, ವಿಹಿತಂ ಅವಿಹಿತಂ ವಾ ಸರ್ವಂ ಏತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭ. ತಗೋ ಈಶ್ವರ ನೆನಪಾದಕ್ಕಿಟ್ಟು. ರಾಜನು ಸೇವಕನಿಗೆ ವಹಿಸಿಕೊಟ್ಟಂತಹ ಜವಾಬ್ದಾರಿಯಂತೆ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನು ನನಗೆ ಈ ಜವಾಬ್ದಾರಿ ವಹಿಸಿಕೊಟ್ಟಾನೆ ಅಂಥೇಳಿ ಮತ್ತೆ ತಗೋನಿ ಗಂಟನ್ನು, ಏನೂ ತಪ್ಪಿಲ್ಲ. ಅಲ್ಲಿ ಕೂಡ ಮತ್ತೆ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಎದ್ದ ಸಕಲಂ ಪರಸ್ಮೈ. ನಾನು ಇನ್ನೇನು ಮಾಡ್ತಾ ಇದ್ದೇನೋ, ಮಾಡೋನಿದ್ದೇನೋ, ಅದಷ್ಟು ಕೂಡ ನಾರಾಯಣ ಇದು ಸಮರ್ಪಯ್ಯ, ಎಲ್ಲವನ್ನು ನಿನ್ನ ಪಾದಕ್ಕೆ ಇಟ್ಬಿಡ್ತೀನಿ. ನಾನು ಹೋಯ್ತು, ನನ್ನದು ಹೋಯ್ತು, ಮಾನಸಿಕ ಗೊಂದಲ ಹೋಯ್ತು, ರಾಷ್ಟ್ರ ಸಂಘಟನೆ ಬೆಳೀತು, ರಾಷ್ಟ್ರೀಯತಾ ಬೆಳೀತು, ರಾಷ್ಟ್ರ ಪ್ರೇಮ ಜಾಸ್ತಿ ಆಯಿತು. ಒಂದು ಮೋಹ ಇದನ್ನೆಲ್ಲ ನುಂಗಿ ಹಾಕಿರ್ತದೆ. ಒಂದು ಜಾತಿ ಮೋಹ, ಒಂದು ಮಠದ ಮೋಹ, ಒಂದು ಆಶ್ರಮದ ಮೋಹ, ಇವಷ್ಟು ಮೋಹಗಳು ಇವೆಲ್ಲವನ್ನು ನುಂಗಿ ಹಾಕ್ಬಿಟ್ಟಿರ್ತದೆ. ಹೀಗಾಗಿ ಈ ಎಲ್ಲ ವಿಷಯಗಳಿಗೂ ಕೂಡ ನಮ್ಮ ವಿಷಯಗಳಲ್ಲಿಯೂ ಕೂಡ ನಮಗೆ ಗೊಂದಲ ಇದೆ. ಜಾತಿ ವಿಷಯದಲ್ಲಿ ಗೊಂದಲ ಇದೆ, ನಮ್ಮ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ವಿಷಯದಲ್ಲಿ ಕೂಡ ಗೊಂದಲ ಇದೆ. ಸಿಂಪಲ್ ಊಟ ಹೋಟೆಲ್ಗೆ ನಾ ಹೋಟೆಲ್ಗೆ ಬರೋಂಗಿಲ್ಲ, ಯಾ ಭಾಳ ಖಾರ ಮಾಡ್ತಾರೆ. ಅಲ್ಲೋ ಸಿಗಬಾರ್ದು, ಸಿಕ್ಕದ ನಿನ್ನ ಶಾಖಾಹಾರ. ಇನ್ನೊಂದು 10 ವರ್ಷ ಹೋದ್ರೆ ನಿನಗೆ ವೆಜಿಟೇರಿಯನ್ ಹೋಟೆಲ್ ಕೂಡ ಯಾವುದು ಸಿಗೋದಿಲ್ಲ ನಿನಗೆ. ಈಗ ಸಿಕ್ಕದ ಎಂದೋ ಖಾರನೋ ಸೀನೋ ಏನದನೋ ಒಂದಿಷ್ಟು ಉಪಾಯ ಹಾಕು. ಅಲ್ಲಿ ಮೋಹ, ಇಂಥದ್ದಿದ್ರೆ ಬರ್ತೀನಿ, ಇಂಥದ್ದಿದ್ರೆ ಬರ್ತೀನಿ, ಇದನ್ನ ಬರೋದಿಲ್ಲ, ಇದನ್ನ ತಿಂತೇನೆ, ಇಲ್ಲದನ್ನ ತಿನ್ನೋದಿಲ್ಲ. ನಿಶ್ಚಲ ತತ್ವೇ. ಹೀಗೆ ಒಬ್ಬ ಮನೆಯ ಯಜಮಾನ, ಒಬ್ಬ ಸಮಾಜದ ಮುಖಂಡ, ನಾವೆಲ್ಲ ನಾಗರಿಕರು ಮಾನಸಿಕವಾಗಿ ಶುದ್ಧತೆಯನ್ನು ಬೆಳೆಸಿಕೊಂಡರೆ ಜೀವನ್ ಮುಕ್ತಿ, ಮೋಕ್ಷದ ಸಾಧ್ಯತೆ ಇದೆ. ಈ ಮೋಕ್ಷದ ಸಾಧ್ಯತೆ ಇದೆ ಮತ್ತು ಮೋಕ್ಷದ ಸಾಧ್ಯತೆಯ ಪ್ರಯತ್ನ ಇದು ಅವರವರ ಪಕ್ವತೆಯಲ್ಲಿಯೇ ಅದು ಅರಳತಾ ಹೋಗ್ಬೇಕೆ ವಿನಃ, ಇವತ್ತಿಂದ ಮೋಕ್ಷ ಪ್ರಯತ್ನ ಮಾಡಪ್ಪ ಮಂಜಣ್ಣ ಅಯ್ಯೋ ರಾಮ. ಒಬ್ರು ಹೇಳೋದು ಅಲ್ಲ, ಒಬ್ರು ಮಾಡೋದು ಅಲ್ಲದು, ಹೃದಯದಲ್ಲಿ ಆ ಪಕ್ವತೆ. ಹಣ್ಣಿಗೆ ಮಾಗಲು ಹೇಗೆ ನಾವು ಯಾವ ಪ್ರಯತ್ನವೂ ಮಾಡೋದಿಲ್ಲ, ಅದು ತನ್ನ ಪಾಡಿಗೆ ತಾನು ಮಾಗ್ತಾ ಇರ್ತದೆ, ಹಾಗೆ ನಮ್ಮ ಹೃದಯಗಳು, ನಮ್ಮ ಅಂತಃಕರಣಗಳು, ನಮ್ಮ ಜೀವನದ ಪದ್ಧತಿಗಳಲ್ಲಿ ತಾನಾಗಿಯೇ ಅದು ಪಕ್ವವಾಗ್ತಾ ಹೋಗ್ತವೆ. ಇವು ಸಹಕಾರಿ ಸಾಧನ ಆಗ್ತಾವೆ. ಸಂಧ್ಯಾವಂದನ ಮಾಡಪ್ಪ, ಗಾಯತ್ರಿ ಜಪ ಮಾಡಪ್ಪ, ಸಹಕಾರಿ ಸಾಧನ ಆಗ್ತಾವ, ಅವಶ್ಯವಾಗಿಯೂ ಆಗ್ತಾವ. ಶಮಾದಮ ರೂಢಿಸಿಕೊಳ್ಳಪ್ಪ, ಅವಶ್ಯವಾಗಿಯೂ ಆಗ್ತಾವೆ. ಇನ್ನು ಜ್ಞಾನ ಸಾಧನೆಗಳು, ಅಮಾನಿತ್ವಾದಿಗಳು ಅವಶ್ಯವಾಗಿಯೂ ಸಹಕಾರ ಮಾಡ್ತವೆ, ಆದರೆ ಪಕ್ವ ಮಾಡುವುದಿಲ್ಲವು. ಏನು ಮಾಡ್ತವೆ? ಪಕ್ವತೆಗೆ ಕ್ಷೇತ್ರವನ್ನು ಸಿದ್ಧಪಡಿಸ್ತವೆ. ಅಲ್ಟಿಮೇಟ್ ಯಾರು ಪಕ್ವ ಆಗಬೇಕು? ಯಾರಾಗಬೇಕು? ನಾವೇ. ಆ ಕ್ಷೇತ್ರ, ಆ ಕ್ಷೇತ್ರ ಅದು ಅದು ಅದು ಅದು ಅದು ಅದು ಬರೀ ಕ್ಷೇತ್ರವನ್ನು ಸಿದ್ಧಪಡಿಸುವಷ್ಟೇ ಅಲ್ಲ, ಕ್ಷೇತ್ರದಲ್ಲಿ ನಿನ್ನ ಪಕ್ವತೆಯನ್ನು ಕೂಡ ಅದು ಅರಳಿಸ್ತದೆ. ಒಂದು ಸಲ ಆ ಪಕ್ವತೆಯು ನಮ್ಮಲ್ಲಿ ಅರಳಿತು ಅಂತಂದರೆ ಎಲ್ಲ ಸ್ವಚ್ಛವಾಗಿ ಕ್ಲಿಯರಾಗಿ ಕಾಣಿಸ್ತದೆ. ಏನು, ಎಂತ, ಯಾಕೆ, ಎಷ್ಟು. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದಮಯ. ಈ ಲೋಕದ ಪರೀಕ್ಷೆ ಆಗೋಗ್ಬಿಡ್ತದೆ ಮತ್ತು ಏನು ಎಂತು ಎತ್ತ ಎಲ್ಲ ನಮಗೆ ಸ್ಪಷ್ಟವಾಗ್ಬಿಡ್ತದೆ. ಆ ಮೂಲಕವಾಗಿ ನಮ್ಮಲ್ಲಿಯ ಮುಮುಕ್ಷುತ್ವಕ್ಕೆ ತಕ್ಕಂತೆ ನಮ್ಮಲ್ಲಿಯ ಮುಮುಕ್ಷತೆಯ ಜೊತೆ ನಮ್ಮ ಪರಿಪಕ್ವತೆಯು ಕೂಡಿಕೊಂಡು ನಮಗೆ ಈಶ್ವರ ಅನುಗ್ರಹದಿಂದ ಆತ್ಮಜ್ಞಾನ ಪಡೆಯಲು ಸಾಧ್ಯವಾಗಿ ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸತ್ಸಂಗದಲ್ಲಿ ಜೀವನ್ ಮುಕ್ತಿ ಅಂತ ಕರೀತಾರೆ. ಕೊನೆಯ ಶಬ್ದ ಜೀವನ್ ಮುಕ್ತಿ. ಏನು, ಈ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯ ವ್ಯವಹಾರಗಳು ಎಲ್ಲವೂ ಹೀಗೆ ಇರ್ತಿರ್ಲಿಕ್ಕೇ ಇವುಗಳ ಮಧ್ಯದಲ್ಲಿ ನೀ ಮುಕ್ತನಾಗ್ಬಿಟ್ಟಿರ್ತೀಯ. ಸತ್ತೋಗ್ಬಿಟ್ಟಿರ್ತೀಯ ಅಂತ ಅರ್ಥ ಅಲ್ಲ, ಇವುಗಳಿಂದ ನಾನು ಬದ್ಧನಾಗಿದ್ದೆ ಅನ್ನೋದು ತಿಳುವಳಿಕೆ ಬದಲಾಗಿ ಇವು ಇದ್ದರೂ ಅಷ್ಟೇ ಇಳಿದಿದ್ರೂ ಅಷ್ಟೇ ಇವುಗಳ ಬಂಧನ ನನಗಿಲ್ಲ, ನಾನು ಮುಕ್ತನೇ ಇದ್ದೇನೆ ಅನ್ನುವ ಯಥಾರ್ಥ ಜ್ಞಾನ. ಇದು ಹಾವು, ಅಯಥಾರ್ಥ ಜ್ಞಾನ. ಇದು ಹಾವಲ್ಲ, ಇದು ಹಗ್ಗ, ಯಥಾರ್ಥ ಜ್ಞಾನ. ಇದು ಗಡಿಗೆ ಅಲ್ಲ, ಇದು ಮಣ್ಣು, ಯಥಾರ್ಥ ಜ್ಞಾನ. ಏಯ್, ಅನ್ಬೇಡದೆ ಮಣ್ಣು ಅಂತೇಳಿ, ಅದು ಗಡಿಗೆ ಅದು ನೋಡದೆ. ಹೌದಪ್ಪ, ಗಡಿಗೆನೇ ಇದೆ, ಆದರೆ ನನಗೆ ಗೊತ್ತಿದೆ ಇದು ಮಣ್ಣೇ ಮಣ್ಣು. ಸತ್ಸಂಗತ್ವೇ ನಿಸ್ಸಂಗತ್ವಂ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಸತ್ಸಂಗತ್ವದಿ ನಿಸ್ಸಂಗತ್ವವು, ಸತ್ಸಂಗತ್ವದಿ ನಿಸ್ಸಂಗತ್ವವು, ನಿಸ್ಸಂಗತ್ವದಿ ನಿರ್ಮೋಹತ್ವವು, ನಿಸ್ಸಂಗತ್ವದಿ ನಿರ್ಮೋಹತ್ವವು, ನಿರ್ಮೋಹತ್ವದಿ ನಿಶ್ಚಲತತ್ವವು, ನಿರ್ಮೋಹತ್ವದಿ ನಿಶ್ಚಲತತ್ವವು, ನಿಶ್ಚಲತತ್ವದಿ ಜೀವನ್ಮುಕ್ತಿ. ಗೋವಿಂದನನೆ ಗೋವಿಂದನನೆ ಕಾಲ ಸಮೀಪಿಸಿ ಬಂದರೆ ನಿನ್ನ ರಕ್ಷಿಸಲಾರದು ಡುಕುರಂ ಕರಣೆ. ಗೋವಿಂದನನೆ ಗೋವಿಂದನನೆ ಗೋವಿಂದನನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿದ್ ದುಃಖ ಭಾಗ್ ಭವೇ. ಅಸತ್ ಓ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ. ಶ್ರೀ ದಯಾನಂದ್ ಜೀ. ಓಂ ತತ್ಸತ್. ನಾರಾಯಣ ನಾರಾಯಣ.